ತರಬೇತಿ ಗುರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:51. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕಾಂಪೋಸ್ಟ್ ತಯಾರಿ ಹಾಗೂ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವ ಕುರಿತು ಮೂಡಬಿದ್ರೆಯ ರಾಜವರ್ಮ ಬೈಲಂಗಡಿ ಅವರ ಜೊತೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ 2 ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 1,000 ರಿಂದ ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಸಂಪರ್ಕಿಸಿ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಇದೀಗ ಕಾಂಪೋಸ್ಟ್ ತಯಾರಿ ಹಾಗೂ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವ ಕುರಿತು ಮೂಡಬಿದ್ರೆಯ ರಾಜವರ್ಮ ಬೈಲಂಗಡಿ ಅವರ ಜೊತೆಗಿನ ಸಂದರ್ಶನ ಕೇಳೋಣ. ರಾಜವರ್ಮ ಬೈಲಂಗಡಿಯವರೇ ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಪೋಷಕಾಂಶದ ನಿರ್ವಹಣೆ ಮಾಡುವಂತಹದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತಿದೆ. ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡುವಂತಹವರು ಬೇರೆ ಬೇರೆ ರೂಪದಲ್ಲಿ ಈ ಸಾವಯವ ಗೊಬ್ಬರವನ್ನು ಪೂರೈಕೆ ಮಾಡುವುದಿದೆ. ಒಂದು ರೀತಿಯಲ್ಲಿ ಕೃಷಿ ತ್ಯಾಜ್ಯದ ಒಂದು ನಿರ್ವಹಣೆಯೂ ಕೂಡ ಆಗಬೇಕು, ಜೊತೆಗೆ ಪೋಷಕಾಂಶದ ನಿರ್ವಹಣೆಯೂ ಕೂಡ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಕಾಂಪೋಸ್ಟಿನ ಒಂದು ಮಹತ್ವ ಏನು ಕೃಷಿಯಲ್ಲಿ? ನೋಡಿ, ನಾವು ಗೊಬ್ಬರಕ್ಕಾಗಿ ದನಗಳನ್ನು ಸಾಕಿ ಅದಕ್ಕೆ ಸೊಪ್ಪುಗಳನ್ನು ಹಾಕಿ ಬೇರೆ ಬೇರೆ ತರದಲ್ಲಿ ಗೊಬ್ಬರಗಳನ್ನು ಮಾಡ್ತೇವೆ. ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರವನ್ನು ಹೊರಗಡೆಯಿಂದ ತರಿಸಿ ನಾವು ಯೂಸ್ ಮಾಡುವಂತ ಪದ್ಧತಿ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ದನ ಸಾಕಾಣೆ ಕೂಲಿ ಕಾರ್ಮಿಕರ ತೊಂದರೆಯಿಂದ ದನ ಸಾಕಾಣೆಯೂ ಕಷ್ಟ ಆಗಿದೆ. ಸೊಪ್ಪು ಕೂಡ ಒಬ್ಬ ಮನುಷ್ಯ, ನಾವು ಸಣ್ಣದಿರುವಾಗ ಒಬ್ಬ ಹೆಂಗಸು ಬೆಳಿಗ್ಗೆ 10 ಗಂಟೆ ಒಳಗೆ 4 ಕಟ್ಟ ಸೊಪ್ಪು ಆಗ್ತಾ ಇದ್ರು ಅಂತ, ಅದು ಇಡೀ ದಿವಸ 4 ಕಟ್ಟ ಸೊಪ್ಪು ಮಾಡ್ಲಿಕ್ಕೆ ಆಗುದಿಲ್ಲ. ಈ ಸಂಬಳ 450-500 ರೂಪಾಯಲ್ಲಿ ಹಟ್ಟಿಗೆ ಸೊಪ್ಪು ಹಾಕುವಂತ ಕೂಡ ಕೆಲಸವು ಕಷ್ಟ ಆಗಿದೆ. ಸಿಮೆಂಟ್ ಹಾಕಿಸಿ ಮಾಡಿದ್ರೆ ಹೊರಗಡೆ ಬಂದಾಗ ಅದರ ಪ್ರಮಾಣ ನಮಗೆ ಕಡಿಮೆ ಸಿಗ್ತದೆ. ಇನ್ನು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಹಾಕಿದಾಗ ಇದರಲ್ಲಿ ಬೇರೆ ಬೇರೆ ತರದ ಪೋಷಕಾಂಶಗಳು ಇರುವುದರಿಂದ ಸ್ವಲ್ಪ ಕಷ್ಟವೂ ಆಗ್ತದೆ. ಹಟ್ಟಿ ಗೊಬ್ಬರದಷ್ಟು ಪ್ರಯೋಜನ ಕೇವಲ ಕುರಿ ಗೊಬ್ಬರನ್ನು ಯೂಸ್ ಮಾಡೋದು ಅಥವಾ ಕೇವಲ ಕೋಳಿ ಗೊಬ್ಬರ ಯೂಸ್ ಮಾಡುವುದರಿಂದ ನಮಗೆ ಅಷ್ಟು ಲಾಭ ಬರುವುದಿಲ್ಲ. ಹೀಗಾಗಿ ನಾನು ಕಳೆದ ವರ್ಷ ಒಂದು ಆಲೋಚನೆ ಮಾಡಿದೆ. ಕಂಪೋಸ್ಟ್ ಗೊಬ್ಬರವನ್ನು ಹಲವಾರು ವರ್ಷದಿಂದ ಮಾಡ್ತಾ ಇದ್ದೆ, ಹೊಸ ವಿಧಾನ ಮಾಡಬೇಕು. ಏನಾದರೂ ಕಂಪೋಸ್ಟ್ ಗೊಬ್ಬರ ಗುಂಡಿಗಳಲ್ಲಿ ಮಾಡಿದಾಗ ಅದರಲ್ಲಿ ಆದಷ್ಟು ಬೇಗ ಅದು ನೀರಿನ ಅಂಶ ಅದರಲ್ಲಿ ಕೆಳಗಡೆ ಉಳಿಯೋದ್ರಿಂದ ಪಕ್ಕ ಅದು ಪುಡಿಯಾಗುವುದಿಲ್ಲ, ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಿಗುವುದಿಲ್ಲ ಅಂತೇಳಿ ಕಳೆದ ವರ್ಷ ನನ್ನದೇ ಒಂದು ಆಲೋಚನೆಯಲ್ಲಿ ಒಂದು ಕಂಪೋಸ್ಟು ಹೇಗೆ ಮಾಡಬಹುದು ಅಂತೇಳಿ ಈ ಬೈಹುಲ್ಲು ಮುಟ್ಟುವಂತ ದಡೆ ಮಾಡ್ತೇವೆ ನಾವು. 4 ಮೂಲೆಗಳಲ್ಲಿ 4 ಕಲ್ಲು ಹಾಕಿ ಅದಕ್ಕೆ ಮರಗಳನ್ನು ಇಟ್ಟು ಅದರ ಮೇಲೆ ಬೈಹುಲ್ಲು ಮುಟ್ತೇವೆ. ಅದೇ ತರ ದಡೆ ಮಾಡಿ ಅದಕ್ಕೆ ಅಡಿಕೆ ಸೋಗೆಯನ್ನು ಕಟ್ ಮಾಡಿ ದಪ್ಪಾಗಿ ಹಾಕಿ ಅದರ ಮೇಲೆ ಅಡಿಕೆಯ ಸಿಪ್ಪೆಯನ್ನು ಹಾಕಿ, ಸಿಪ್ಪೆಯ ಮೇಲೆ ದರಗು ಹಾಕಿ ಅದಕ್ಕೆ ಸೆಗಣಿ ಮೊದಲಾಗಿ ನಾವು ಈ ನೀರನ್ನು ಕೊಟ್ಟು ಸರಿಯಾಗಿ ನೆನೆಸ್ಕೋಬೇಕು, ಒದ್ದೆ ಮಾಡ್ಕೋಬೇಕು. ಆ ನಂತರ ಸೆಗಣಿ ನೀರನ್ನು ಕೊಟ್ಟು ಅದರ ಮೇಲೆ ಒಂದು ತೆರಪು ಸಣ್ಣ ಪ್ರಮಾಣದಲ್ಲಿ ಕಲ್ಲುಗಳಿಲ್ಲದ ಮಣ್ಣನ್ನು ಮೇಲ್ಗಡೆ ಹಾಕಬೇಕು. ಈ ಥರ 4 ದಿವಸ ಬಿಟ್ಟು ಇನ್ನೊಂದ್ಸಲ ಸೇಮ್ ಟೈಪ್ ಅಡಿಕೆ ಸಿಪ್ಪೆ ಹಾಕುವುದು, ಮತ್ತೆ ಅದಕ್ಕೆ ದರಗ ಹಾಕುವುದು, ಮತ್ತೆ ತಿರ್ಗಾ ಮಣ್ಣು ಹಾಕಿ ಗೊಬ್ಬರ ನೀರನ್ನು ಕೊಡುವಂತ. ಈ ಥರ ವಾರಕ್ಕೆ 2 ಸಲ ಗೊಬ್ಬರದ ನೀರನ್ನು ನಾವು ಕೊಡಬೇಕು. ಪ್ರಥಮತ ನೀರನ್ನು ವಾರದಲ್ಲಿ 3 ಸಲ ಕೊಡಬೇಕು, ಅದು ಪೂರ್ತಿ ಒಣಗಿರಬೇಕು. ಇದು ಮಾಡುವಂತಹ ಜಾಗವು ನೆರಳಿರಬೇಕು. ಬಹಳಷ್ಟು ಬಿಸಿಲಾದಾಗ ನಾವು ಎಷ್ಟು ನೀರು ಕೊಟ್ಟರು ಕೂಡ ಅದು ಒಣಗ್ತದೆ, ಒಣಗಿ ಹೋಗ್ತದೆ. ಈ ಥರ 8 ರಿಂದ 10 ತೆರಪು ಮಾಡಿದಾಗ ನಾವು ಮತ್ತೆ ವಾರದಲ್ಲಿ 1 ದಿವಸ ಮುಂದೆ ಹೋಗ್ತಾ 15 ದಿವಸಕ್ಕೊಂದ್ಸಲ ಸಗಣಿ, ನಿಮಗೆ ಸಗಣಿ ಅಂಶವು ಜಾಸ್ತಿ ಬೇಕಾಗುವುದಿಲ್ಲ. ಕೇವಲ ಒಂದು ಬುಟ್ಟಿ ಸಗಣಿಯನ್ನು ನೀವು 200 ಲೀಟರ್ನ ಡ್ರಮ್ಮಿಗೆ ಹಾಕಿ ಅದನ್ನು ಕಲಸಿಬಿಟ್ಟು ನೀವು ಅದಕ್ಕೆ ಕೊಡ್ತಾ ಬಂದರೆ ಮಣ್ಣು ಕೂಡ ಬೇಕು. ಮಣ್ಣು ಅದರೊಟ್ಟಿಗೆ ಸೇರಿದಾಗ ಸಗಣಿಯೊಟ್ಟಿಗೆ ಈ ಅಂಶಗಳನ್ನು ಪೂರ್ತಿ ಬೇಗ ಆದಷ್ಟು ಬೇಗ ಕೊಳಿಸ್ತದೆ. ಇನ್ನು ನೀವು ದಡೆಯಿಂದ ಮಾಡುವುದರಿಂದ ಏನು ಪ್ರಯೋಜನ ಅಂತ ಕೇಳಿದರೆ, ನೀರು ಮಳೆಗಾಲದಲ್ಲಿ ನಿಲ್ಲುವುದಿಲ್ಲ. ಮಳೆಗಾಲದಲ್ಲಿ ನೀರು ನಿಂತ ಕೂಡಲೇ ಅದು ಪುಡಿ ಆಗುವುದಿಲ್ಲ, ಒಂಥರ ಕೊಳಿತದೆ. ಆದರೆ ಅದರ ಅಂಶ ಮೇಲ್ಗಡೆಗೆ ಬರುವುದಿಲ್ಲ, ಮೇಲ್ಗಡೆಗೆ ಅದು ಅಂಶ ಬರುವುದಿಲ್ಲ. ಮತ್ತೆ ನೀರು ಜಾಸ್ತಿ ಆದ ಕೂಡಲೇ ಅದರಲ್ಲಿ ಒಂದು ಉತ್ಪತ್ತಿ ಆದಂತಹ ಕೊಳಿಸುವಂತಹ ಅಥವಾ ಪುಡಿ ಮಾಡುವಂತಹ ಶಕ್ತಿ ಏನಿದೆ ಅದು ಕೆಳಗಡೆ ಹೋಗಿ ಸಾರೆಲ್ಲ ಕೆಳಗೋಗಿ ನೀರು ನಿಲ್ತದೆ. ಆ ನೀರು ಎಲ್ಲಿ ಹೋಗ್ತದೆ ನಮ್ಗೆ ಗೊತ್ತಾಗುವುದಿಲ್ಲ. ಹೀಗಾಗಿ ಈ ದಡ ತರ ಮಾಡುವುದರಿಂದ ನಮಗೆ ಆ ಬಹಳ 3 ರಿಂದ 4 ತಿಂಗಳಲ್ಲಿ ನಿಮಗೆ ಒಳ್ಳೆ ತರದ ಗೊಬ್ಬರ ಮಾಡ್ಲಿಕ್ಕೆ ಆಗ್ತದೆ. ಇದು 0 ಇನ್ವೆಸ್ಟ್ಮೆಂಟ್ ಒಂದು ಕಂಪೋಸ್ಟ್ ಗೊಬ್ಬರ ಮಾಡುವಂತ ಪದ್ಧತಿ. ಈಗ ನಾನು ಅದನ್ನು ಮಾಡಿದ್ದೇನೆ. ಈ ಹಂತದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ಈಗ 8 ಅಥವಾ 10 ಪದರ ಹಾಕಿದ ಸಂದರ್ಭದಲ್ಲಿ ಅದಕ್ಕೆ ಸೈಡ್ ಗೆಲ್ಲ ಸಪೋರ್ಟ್ ಬೇಕಲ್ಲ, ಆಧಾರವನ್ನು ಅಂತ ಹೇಳಿದ್ರೆ, ನಾವು ದಡೆ ಮಾಡಿದ ಮೇಲೆ ಅದಕ್ಕೆ ಸುತ್ತಕ್ಕೆ ಕಂಬ ಕಟ್ತೇವೆ. ಕಂಬ ಕಟ್ಟಿ ಅದಕ್ಕೆ ಹತ್ತಿರ ಕೋಲುಗಳನ್ನು ಕಟ್ಟಿ ಅದಕ್ಕೆ ಈ ಅಡಿಕೆ ಸೂಗೆಯನ್ನೇ ಕಟ್ ಮಾಡಿ ಇಳಿಸ್ತೇವೆ, ಸುತ್ತೇವೆ. ಅದರ ಹೊರಗಡೆಯಿಂದ ಈ ಗ್ರೀನ್ ನೆಟ್ ಹಳತಾದಂತ ನಮಗೆ ವೇಸ್ಟ್ ಆದಂತ ಗ್ರೀನ್ ನೆಟ್ಗಳು ನಮ್ಮ ಹತ್ರ ಬೇಕಾದಷ್ಟು ಇರ್ತವೆ, ಅದನ್ನೇ ಸುತ್ತ ಕಟ್ಟಿ ಬಿಡ್ತೇವೆ. ಮೇಲ್ಗಡೆಗೆ ಒಂದಷ್ಟು ನೆರಳು ಬೇಕು, ಅದಕ್ಕೆ ಬಿಸಿಲಾದ ಕೂಡಲೇ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಅಂದ್ರೆ ಹೇಳಿದಲ್ಲ ನಾನು, 0 ಇನ್ವೆಸ್ಟ್ಮೆಂಟ್ ಕಂಪೋಸ್ಟ್ ಗೊಬ್ಬರ. ಇದು ಕಂಪೋಸ್ಟ್ ಒಳ್ಳೆ ರೀತಿಯಿಂದ ನಮಗೆ, ನಾವೀಗ ನೋಡಿ ಒಂದು ಲೋಡ್ ಕುರಿ ಗೊಬ್ಬರಕ್ಕೆ 40,000 ರೂಪಾಯಿ ಕೊಡ್ತೇವೆ. ಅದು ಈಗೀಗ ತರುವವರು ಕೆಲವು ಸಲ ಲೋಡಿಗೆ ಕೂಡ ಅಡಿಗೆ ಮರವನ್ನು ಮಾಡಿಬಿಟ್ಟು ನಮಗೆ ತೋರಿಸ್ಲಿಕ್ಕೆ ಮಾತ್ರ ದೊಡ್ಡ ಲಾರಿಯಲ್ಲಿ ನಿಮಗೆ ಕೊಡ್ತೇವೆ ಅಂತೆಲ್ಲ ಮಾಡುವಂತ ಪದ್ಧತಿಗಳು ಕೂಡ ಇದೆ. ಮತ್ತೆ ಅದರಲ್ಲಿ ಮಣ್ಣು ಸೇರುವಂತ ಸಂದರ್ಭಗಳು, ಈಗ ನನಗೆ ಬರುವಂತದ್ದು ನನ್ನ ತಮ್ಮ ಅವನು ಯೂಸ್ ಮಾಡ್ತಿದ್ದಾನೆ, 10 ವರ್ಷದಿಂದ ಒಬ್ಬನೇ ತಂದು ಹಾಕಿದ್ದಾನೆ, ಅದನ್ನು ತಂದು ಹಾಕಿದ್ದಾನೆ, ನನಗೆ ಒಳ್ಳೆ ಗೊಬ್ಬರ ಸಿಕ್ಕಿದೆ. ಬೇರೆ ಬಹಳಷ್ಟು ಕಡೆ ನಾನು ನೋಡಿದಾಗ ಅದರೊಟ್ಟಿಗೆ ಮಣ್ಣು ಕೂಡ ಬರ್ತದೆ, ಪ್ಲಾಸ್ಟಿಕ್ ಬರ್ತದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಘಟ್ಟದ ಮೇಲಿಂದ ತರುವಂತ ಗೊಬ್ಬರದಲ್ಲಿ ಒಂದು ಮುಳ್ಳಿನ ಗಿಡ ಇದೆ. ಆ ಮುಳ್ಳಿನ ಗಿಡ ಎಲ್ಲಿ ಅದು ನಮ್ಮಲ್ಲಿ ಬಂತು ಅಂತ ಹೇಳಿದ್ರೆ, ನಾವು ಮತ್ತೆ ಗೊಬ್ಬರ ತರಿಸ್ಲಿಕ್ಕಿಲ್ಲ, ನಾವು ಬೇರೆ ಬೆಳೆ ಮಾಡ್ಲಿಕ್ಕಿಲ್ಲ, ಅದು ಫಸಲಿಸಿಬಿಟ್ಟು ಇಡೀ ಊರಿಗೆ ಬಂದು ಬಿಡ್ತದೆ. ಇಂತ ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿ, ನಾನು ಸುಮಾರು ವರ್ಷದಿಂದ ಗೋಣಿಚೀಲದಲ್ಲಿ ತಗೊಳ್ತಾ ಇದ್ದೆ. ಒಂದು ಗೋಣಿಚೀಲಕ್ಕಿಂತಲೂ 30-35 ಕೆಜಿ ಬರ್ತದೆ ಕುರಿ ಗೊಬ್ಬರ. ಅದಕ್ಕೆ 150 ರೂಪಾಯಿ ಇತ್ತು, 165, 75 ಆಯಿತು, ಈಗ ಈ ಕಳೆದ ವರ್ಷ 200 ರೂಪಾಯಿ, ಅದರಲ್ಲಿ 30-35. ನನ್ನ ತಮ್ಮ ಹೇಳಿದ, ನಾನು 10 ವರ್ಷದಿಂದ ತರಿಸ್ತಿದ್ದೇನೆ, ನಿಮಗೆ ಇದು ಲಾಭದಾಯಕ ಅಂತ ಈ ವರ್ಷ ಅದನ್ನೇ ತರಿಸಿದ್ದೇನೆ. ಈ 40,000 ರೂಪಾಯಿ ಗೊಬ್ಬರ ಹಾಕಿದಾಗಲೂ ನನಗೆ ಈ ವರ್ಷ ಏನು ಕಾಣ್ತದೆ, ಈ ಥರ 40,000 ನಾನು ಪೇಮೆಂಟ್ ಮಾಡೋದಕ್ಕಿಂತ ಈ ಥರ ಮಾಡಿದರೆ ಹೇಗೆ ಆಗ್ತದೆ ಅಂತ ಹೇಳುವಂಥದ್ದು ಈಗ ನಾನು ಮಾಡಿದ್ದೇನೆ. ಇನ್ನು ನನ್ನ ಹತ್ರ ಒಂದು ಗೊಬ್ಬರದ ಗುಂಡಿಯೂ ಇದೆ. ಆ ಗುಂಡಿಗೂ ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಅದೊಂದು ಥರದಲ್ಲಿ ನೋಡುವ ಹೇಗೆ ಅಂತೇಳಿ, ಗುಂಡಿಗೆ ಬರೀ ಸೋಗೆಗಳನ್ನು ಹಾಕಿದ್ದೇವೆ, ಹಾಳೆ ಮತ್ತು ಸೋಗೆಯನ್ನು ಕೊಚ್ಚಿ ಹಾಕಿ ಅದರ ಮೇಲೆ ಹಟ್ಟಿ ನಾವು ಸೊಪ್ಪು ಹಾಕಿದಂಥ ಗೊಬ್ಬರನ ಅದರ ಮೇಲೆ ಹಾಕಿದ್ದೇವೆ. ಮೇಲೆ ಹಾಕಿ ಅದರ ಮೇಲೆ ಸುಡು ಮಣ್ಣು ಮಾಡಿದ್ದೇವೆ ನಾವು. ಈ ಸುಡು ಮಣ್ಣನ್ನು ಪೂರ್ತಿ ಅದರ ಮೇಲೆ ಹಾಕಿದ್ದೇವೆ. ಇನ್ನೂ ಮಣ್ಣು ಹಾಕೋದಿಲ್ಲ, ಕೇವಲ ಪ್ರತಿ ತಿಂಗಳು ನಾವು ತೆಗೆದ ಹಟ್ಟಿ ಗೊಬ್ಬರನ ಅದಕ್ಕೆ ಹಾಕಿ ನೀರು ಕೊಟ್ಟು ಮಾಡ್ತೇವೆ. ಇದಕ್ಕೂ ಅದಕ್ಕಿರುವ ಡಿಫರೆನ್ಸ್ ಏನು ಅಂತೇಳಿ ನಾವು ನೋಡಬೇಕಾಗಿದೆ. ಈಗ ಎತ್ತರಿಸಿದ ಒಂದು ಒಂದು ಏನು ಅಟ್ಟದ ರೀತಿಯಲ್ಲಿ ಮಾಡಿ ಇದರ ಕಾಂಪೋಸ್ಟ್ ಮಾಡುವಂಥದ್ದು 8 ರಿಂದ 10 ಪದರನ್ನು ಮಾಡ್ಬೋದು ಅಂತ ಹೇಳಿದ್ರಿ. ಈ ತೇವಾಂಶ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಗೆ ನಿರ್ಧಾರ ಮಾಡುವುದು? ಎಷ್ಟು ನೀರು ಕೊಡಬೇಕು ಇದಕ್ಕೆ ಪ್ರತಿ ವಾರವೂ ಕೂಡ? ನೀವು ಅದು ಒದ್ದೆಯಾಗಿ 1-2 ಡ್ರಾಪ್ ಕೆಳಗೆ ಇಳಿಯುವಷ್ಟು ನಾವು ಹಾಕ್ತಾ ಇರಬೇಕು, ಇಲ್ಲದಿದ್ರೆ ಪೂರ್ತಿ ಈಗ ಮೊದಲು ನಿಮಗೆ ನೀರಿನ ಅಂಶ ಜಾಸ್ತಿ ತಗೊಳ್ತದೆ, ಮತ್ತೆ ನಿಮಗೆ ಈ ಸಗಣಿ ನೀರು ಕೊಳತು ಅದು ಕೊಳಿಲಿಕ್ಕೆ ಶುರುವಾದಾಗ ನಿಮಗೆ ಕೇವಲ ಒಂದು 100 ಲೀಟರ್ ನೀರು ಕೊಟ್ಟ ಕೂಡಲೇ ಅದು ತಗೊಂಡ್ಬಿಡ್ತದೆ. ಮೊದಮೊದಲು ನಿಮಗೆ ಅದು ದರಗುಗೆಲ್ಲ ಒಣಗಿರ್ತದೆ, ಅದು ಪೂರ್ತಿ ಪಸೆ ಬರಬೇಕು, ಸೆಗಣಿ ನೀರು ಮತ್ತೆ ಮಣ್ಣು ಅಲ್ಲಿ ಬಂದಾಗ ಅದು ತನ್ನಷ್ಟಕ್ಕೆ ಹೀರ್ಕೊಂಡು ಸರಿಯಾಗಿರ್ತದೆ, ಮತ್ತೆ ನಿಮಗೆ ನೀರು ಜಾಸ್ತಿ ಕೇಳುವುದಿಲ್ಲ. ಈ ಕಾಂಪೋಸ್ಟ್ ಮಾಡೋದಕ್ಕೆ ಸರಿಯಾದ ಸಮಯ ಯಾವುದು ಅಂತಂದ್ರೆ, ಈಗ ಮಳೆಗಾಲದಲ್ಲಿ ಮಾಡುವಂತಹದ್ದು, ಬೇಸಿಗೆಯಲ್ಲಿ ಮಾಡುವುದು, ಮತ್ತೆ ಒಂದೇ ಸಾರಿಗೆ ಮಾಡುವಂತಹದ್ದು, ಎಷ್ಟು ಅಂತರದಲ್ಲಿ ಮಾಡೋದು? ಈಗ ನಾನು ಮಾಡುವಂತಹದ್ದು ಕಳೆದ ವರ್ಷ 10x10 ಇದು ಮಾಡಿದೆ, ಅದು ಒಳ್ಳೆ ಪ್ರಯೋಜನ ಬಂತು ಅಂತ ಹೇಳು. ಖಾಲಿ 10x10 ಅಲ್ಲಿ ನನಗೆ 1.5 ಲೋಡು, 1.5 ಲಾರಿ, ಅದೇ ಕೂಡ ನಿಮ್ಮ ದೊಡ್ಡ ಲಾರಿ ಅಷ್ಟು ಗೊಬ್ಬರ ಸಿಕ್ಕಿದ್ ನನಗೆ. ಈ ವರ್ಷ ನನಗೊಬ್ರು ಫ್ರೆಂಡ್ ಹೇಳಿದ್ರು, ಸರ್ ನೀವು 10x20 ಮಾಡಿ ಉದ್ದಕ್ಕೆ, ಎಷ್ಟು ಉದ್ದ ಮಾಡ್ತೀರಿ ಅಷ್ಟು ಲಾಭ ಪ್ರಯೋಜನ ಸರ್, ಅದರಲ್ಲಿ ನಿಮ್ಗೆ ಕೆಲಸವೂ ಕಡಿಮೆ ಆಗ್ತದೆ. ಆ ತರ ಈ ಸಲ ಮಾಡಿದ್ದೇನೆ ನಾನು. ಈಗ ಕೃಷಿ ವಿಜ್ಞಾನ ಕೇಂದ್ರದವರು ಬಂದು ನೋಡಿದ್ದಾರೆ, ಗ್ರಾಮಾಭಿವೃದ್ಧಿ ಯೋಜನೆಯವರು ಬಂದು ನೋಡಿದ್ದಾರೆ, ಎಲ್ಲರಿಗೂ ಖುಷಿಯಾಗಿದ್ದು. ನಾವು ಪ್ರತಿಯೊಬ್ಬರಿಗೂ ಇದನ್ನು ಹೇಳಿ ಮಾಡುವಂತ ಮಾಡ್ಲಿಕ್ಕೆ ಅದು ಇಂಟ್ರೊಡ್ಯೂಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಂತ ಹಂತದಲ್ಲಿ ಅದ್ರ ಫೋಟೋ ತೆಗೆದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕಳಿಸಿದ್ದೇವೆ ನಾವು. ಈಗ ಇದು ನೀವು ಅದನ್ನು ಪ್ರಾರಂಭ ಮಾಡಿದ್ದು ಬೇಸಿಗೆಯಲ್ಲ ಮಳೆಗಾಲದಲ್ಲ? ಬೇಸಿಗೆಯಲ್ಲಿ ಮಾಡ್ತೇವೆ. ಮಳೆಗಾಲದಲ್ಲಿ ಮಾಡಿದ ಕೂಡಲೇ ನೀರು ಜಾಸ್ತಿ ಇದಾಗ್ತದೆ, ಯಾವುದು ಕೂಡ ನವೆಂಬರ್ ಡಿಸೆಂಬರ್ನಲ್ಲಿ ಮಾಡಬಹುದು, ಮಾಡ್ತೇವೆ ನಾವು ಮಾಡ್ತೇವೆ. ಈಗ ನಿಮಗೆ ಏನು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಯಾವುದೇ ವಿಷಯ ಮಾಡಿದ್ರು ಕೂಡ ಮಳೆಯ ಅಂಶದಿಂದ ಒಂದು ಗಿಡ ನೆಟ್ಟರು ಕೂಡ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದ್ರಿಂದ ಬೇರುಕೊಳ್ಳಿಕ್ಕೆ ಬಿಡುವುದಿಲ್ಲ. ಅದು ಪ್ರತಿಯೊಂದು ವಿಷಯ ಅಷ್ಟೇ, ಜಾಸ್ತಿ ಮಳೆಗಾಲದಲ್ಲಿ ನಮ್ಗೆ ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನವೆಂಬರ್ ಡಿಸೆಂಬರ್ ನಲ್ಲಿ ಕಾಂಪೋಸ್ಟ್ ತಯಾರಿ ಪ್ರಾರಂಭ ಮಾಡಿದ್ರೆ ಮುಂದಿನ ಒಂದು ಜೂನ್ಗಾಗುವ ಸಿದ್ಧವಾಗ್ತದೆ ಕಾಂಪೋಸ್ಟ್? ಏಪ್ರಿಲ್ ಮೇ ಅಲ್ಲೇ ಬಂದ್ಬಿಡ್ತದೆ, ಏಪ್ರಿಲ್ ಮೇ ಅಲ್ಲೇ ಬಂದ್ಬಿಡ್ತದೆ. ನಮ್ಗೀಗ ಹಟ್ಟಿ ಇದಕ್ಕೆ ತೋಟಕ್ಕೆ ಹಾಕ್ಲಿಕ್ಕೆ ಬರ್ತದೆ. ನಾನು ಸ್ಪೆಷಲ್ ಆಗಿ ಅದನ್ನು ಹುಡಿಗೊಬ್ಬರ ಮಾಡುವಂತ ಇದು ಇಂಟೆನ್ಷನ್ ನಮ್ದು. ನರ್ಸರಿಗೆ ಹುಡಿಗೊಬ್ಬರ ಬೇಕಾಗ್ತದೆ, ಹಾಗಾಗಿ ನಮ್ಗೆ ಮಾರ್ಚ್ ತಿಂಗಳಲ್ಲಿ ನಮಗೆ ನರ್ಸರಿಗೆ ಬೇಕಾಗ್ತದೆ. ಈಗ ಒಂದ್ಸಲ ಮಾಡಿ ಆಯ್ತು, ನೆಕ್ಸ್ಟ್ ಟೈಮ್ ಅದನ್ನ ಮತ್ತೆ ಇಟ್ಟಿರ್ತೇವೆ ನಾವು. ಈಗ ಇದರಲ್ಲಿ ಈಗ ಸೋಗೆ ಆಗ್ಬೋದು ಅಥವಾ ಮಡಲಾಗ್ಬೋದು, ಇದನ್ನು ಕೂಡ ಕೊಚ್ಚಿ ಹಾಕಬೇಕು ಅಥವಾ ನೇರವಾಗಿ ಹಾಕ್ಬೋದು? ತುಂಡು ತುಂಡು ಅಡಿಗೆ ಹಾಕುವಾಗ ನಾವು ನೇರ ಹಾಕ್ತೇವೆ, ಪಾಳೆ ಕಟ್ ಮಾಡಿ, ಮತ್ತೆ ಹಾಕುವಾಗ ಕೊಚ್ಚಿ ಹಾಕ್ಬೇಕು. ಎಷ್ಟು ಉದ್ದದ ಸಣ್ಣದ ಎಷ್ಟು ಮಾಡ್ಲಿಕ್ಕೆ ಆದ್ರೂ ತೇನು, ಈಗ ಮೆಷಿನ್ ಇಲ್ಲ, ಕೈಯಲ್ಲೇ ಕಟ್ ಮಾಡಿ ಕೊಚ್ಚಿ ಹಾಕ್ತಾರೆ, ಹಸಿಯನ್ನ ತಂದು ಹಾಕ್ತಾ ಇರ್ತೇವೆ ನಾವು. ಸಣ್ಣ ಕಟ್ ಮಾಡಿ ಹಾಕ್ತಾರೆ, ಅದು ಅದರಲ್ಲಿ ಒಂದು ವೇಳೆ ದಂಡು ಉಳಿದ್ರೆ ದಂಡು ಉಳಿಯದಾಗೆ ಅಷ್ಟು ಪ್ರಯತ್ನ ಮಾಡ್ತೇವೆ. ಯಾಕೆ ನಾವು ಚಿಕ್ಕದು ಮಾಡುದು ಅಂತ ಹೇಳಿದ್ರೆ ದಂಡು ದಪ್ಪ ಇರ್ತದೆ, ಪಕ್ಕ ಕೊಳೆ ಆಗುದಿಲ್ಲ ಒಂದೇ ಕಡೆ, ಅದಕ್ಕಾಗಿ ಚಿಕ್ಕದು ಮಾಡ್ತೇವೆ. ಸೋಗೆ ಆದ್ರೆ ನಿಮ್ಗೆ ಎಷ್ಟಾದ್ರೂ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಒಂದು ದಂಡಿದೆ ಅದು ಪಕ್ಕ ಕುಳಿಯುವುದಿಲ್ಲ, ಹೀಗಾಗಿ ನಾವು ಮಾಡಬೇಕಾಗ್ತದೆ. ತೆಂಗಿನ ಸಿಪ್ಪೆ ಕೂಡ ಆಗ್ತದ? ಇಲ್ಲ, ನಾನು ಇಷ್ಟ ತನಕ ಅದನ್ನು ಯೂಸ್ ಮಾಡ್ಲಿಲ್ಲ. ಅಡಿಕೆ ಸಿಪ್ಪೆಯನ್ನು ಮಾಡ್ತೇವೆ, ಅಡಿಕೆ ಇದು ಮಾಡ್ತೇವೆ ಅಷ್ಟೇ. ದರಗು ಜಾಸ್ತಿ ದರಗು ಬೇಕಾದ್ರೆ ಜಾಸ್ತಿ ಕೋಲು ಇಲ್ಲದಾಗೆ ನೋಡಿದ್ರೆ ಒಳ್ಳೇದು, ಬೇಗ ಕರಗುವಂತ ಕೋಲು ಇದ್ರೆ ಪರವಾಗಿಲ್ಲ. ಕೆಲವು ಅಲ್ಲಿ ಸೊಪ್ಪು ಮಾಡುವಾಗ ದೊಡ್ಡ ದೊಡ್ಡ ಕೋಲುಗಳಿರ್ತವೆ, ಅದು ಯಾವ ದೃಷ್ಟಿ ಇರ್ತದೆ ದೊಡ್ಡ ಕೋಲು ಅಂತ ಹೇಳಿದ್ರೆ, ಅಡಿಕೆ ತೋಟಕ್ಕೆ ಕೇವಲ ಸಗಣಿ ಗೊಬ್ಬರ ಮಾತ್ರ ಅಲ್ಲ, ಅದರಲ್ಲಿ ಕೋಲುಗಳು ಕೂಡ ಇದ್ರೆ ಅದು 1 ವರ್ಷದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತದೆ. ಅದು ಈಗ 10 ಅಡಿ ಉದ್ದ ಆಗಲದ್ದು ಎತ್ತರ ಇರುವಂತಹದ್ದು ನೀವು ಮಾಡಿರುವಂತಹದ್ದು? ನಾನು 10 ಅಡಿ ಅಗಲ, 20 ಅಡಿ ಉದ್ದ, 10 ಅಡಿ ಹೈಟ್ ಇದು ಮಾಡಿದ್ದೇವೆ, ಹೈಟ್ ಇದು ಮಾಡಿದ್ದೇವೆ. ಇದರಲ್ಲಿ 1.5 ಲಾರಿ ಲೋಡ್ ನಷ್ಟು ನಿಮಗೆ ಸಿಕ್ಕಿದೆ? ಅದು ಕಳೆದ ಸಲ ಬಂದದ್ದು, ಈ ಸಲ ನನಗೆ ಒಂದು 3-4 ಲೋಡ್ ಗೊಬ್ಬರ ಸಿಗಬಹುದು ಅಂತ ನಿರೀಕ್ಷೆ ಇದೆ. ಎಷ್ಟು ಲೇಬರ್ ಖರ್ಚಾಯ್ತು ಅಂತ? ಲೇಬರ್ ಇಲ್ಲ, ಒಬ್ಬನೇ ಲೇಬರ್ ಅಲ್ಲ, ಅದು ಸಂಗ್ರಹಿಸಬೇಕಲ್ಲ. ಈಗ ಅವನಿಗೆ ನನ್ನ ಒಬ್ಬ ಲೇಬರ್ ಏನಿದ್ದಾನೆ ಅವನಿಗೆ ದಿನನಿತ್ಯ ಈಗ ಬೇಸಿಗೆಯಲ್ಲಿ ಲೆಕ್ಕಾಚಾರ ಹೇಗೆ ಅಂತ? ಟೋಟಲಿ ಕಂಟಿನ್ಯೂಸ್ ಮಾಡುವಾಗ ಒಂದು 15-20 ಲೇಬರ್ ಸಾಕು, ಯಾಕಂದ್ರೆ ದರಗೂ ಕಲೆಕ್ಟ್ ಮಾಡಿ ತರುವಂತದ್ದು, ನಿತ್ಯದ ಸೆಗಣಿಯನ್ನು ತಂದು ಹಾಕುವಂತದ್ದು, ಮತ್ತೇನು ಕೆಲಸ ಇಲ್ಲ. ಅದರಲ್ಲಿ ರಾಶಿ ತಂದಿರ್ತೇವೆ ನಿಮ್ದು ಅಡಿಕೆ ಸಿಪ್ಪೆ, ಅದನ್ನು ಹಾಸುವಂತದ್ದು, ಬೇರೆ ಏನು ಕೆಲಸ ಇಲ್ಲ. ಮಣ್ಣು ಒಂದ್ಸಲ ಮಣ್ಣು ಹಾಕಿ 2-3 ಬುಟ್ಟಿ ಮಾತ್ರ ಮಣ್ಣು, ಅದನ್ನು ನಾವು ತಂದು ಅಲ್ಲೇ ರಾಶಿ ಮಾಡಿ ಇಟ್ಕೊಂಡಿರ್ತೇವೆ, ಅಲ್ಲೇ ತೆಗೆದು ಅದನ್ನು ಹಾಕುವಂತದ್ದು. ಲೇಬರ್ ಕೂಡ ಕಡಿಮೆ ಇದಕ್ಕೆ. ಈಗ ಅಡಿಕೆ ಮರದ ಬುಡಕ್ಕೆ ಹಾಕುವುದಿದ್ರೆ ಈ ಕಾಂಪೋಸ್ಟ್ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಹೇಗೆ ಹಾಕುದು? 4-5 ಕೆಜಿ ಸಾಕು, ಯಾಕಂದ್ರೆ ಅದು ಕಂಪ್ಲೀಟ್ ಗೊಬ್ಬರದ ಇದಾಗಿ, ನೀವು ಏನು ಮೆನ್ಯೂರ್ಸ್ ನಾವು ಹೊರಗಡೆ ತರ್ತೇವೆ ಅಷ್ಟೇ ಫಲವತ್ಭರಿತವಾಗಿರ್ತದೆ ಅದು ಕಂಪ್ಲೀಟ್. ನಾವು ಈಗ ಕಳೆದ ತೆಗೆದಾಗ ಒಂದೇ ಒಂದು ಈಗ 10-15 ಕ್ವಿಂಟಲ್ ಅಡಿಕೆಯ ಸಿಪ್ಪೆಯನ್ನು ಹಾಕಿದ್ದೇವೆ, ನಮಗೆ 1 ಸಿಪ್ಪೆ ಕೂಡ ಕೈಗೆ ಸಿಗಲಿಲ್ಲ ಅದರಲ್ಲಿ, ಅಷ್ಟು ಪುಡಿ ಆಗಿದೆ. ಅದನ್ನು ನಾನು ಹೇಳಿದ್ರೆ ಮಾಡಲಿಲ್ಲ, ನಿಜವಾಗಿ ನೀವು ನೋಡಬೇಕು, ನೋಡಿದಾಗಲೇ ಅದು ಕರೆಕ್ಟ್ ಆಗಿ. ಇನ್ನೊಂದು ವಿಚಾರ, ಡ್ರ್ಯಾಗನ್ ಫ್ರೂಟ್, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ನೀವು ಪ್ರಯತ್ನ ಪಟ್ಟವರು, ರಂಬುಟಾನ್ ಇರಬಹುದು ಅಥವಾ ಬೇರೆ ಬೇರೆ ಹಣ್ಣಿನ ಗಿಡಗಳು, ಅದರಲ್ಲಿ ಇತ್ತೀಚಿನ ಸೇರ್ಪಡೆ ಅಂದ್ರೆ ಡ್ರ್ಯಾಗನ್ ಫ್ರೂಟ್ ಎನ್ನುವಂಥದ್ದು, ಇದರ ಬಗ್ಗೆ ಹೇಳಿದ್ರೆ ಒಂದು ವಿಶೇಷತೆ ಮತ್ತು ಕೃಷಿ ಕ್ರಮದ ಬಗ್ಗೆ ನೋಡಿ. ಕಳೆದ 4 ವರ್ಷಕ್ಕೆ ಹಿಂದೆ ನನಗೆ ನಮ್ಮ ಸೋನ್ಸರ್ ಅವರು ಒಂದು ಗಿಡ ಕೊಟ್ಟರು, 4 ವರ್ಷನ 5 ವರ್ಷನೇನ, ತಂದು ಒಂದು ಕಡೆ ನಟ್ಟೆ ನಾನು, ಕಳ್ಳಿ ಗಿಡ, ಕಳ್ಳಿ ಗಿಡ ಒಂದು ಕಡೆ ನಟ್ಟೆ. ಅವರು ನಟ್ಟಿದ್ದಾರೆ, ಬಿಸಿಲು ಬೇಕು ಅಂತ ಹೇಳಿದ್ರು, ಒಂದು ಕಲ್ಲಿ ಕಂಬ ಬೇಕು ಅಂತ ಹೇಳಿದ್ರು, ನಟ್ಟು ಅದಕ್ಕೊಂದು ಟಯರ್ ಹಾಕಿದೆ, ಬರ್ತಾ ಇತ್ತು. 3 ವರ್ಷ ಆದಾಗ ನಾನು ಇದು ಏನು ಬರಲಿಲ್ಲ, ಮಾಡಿ ದೊಡ್ಡ ಪೊದೆ ಆಗಿದೆ. ನಾನು ನಿತ್ಯ ಅದಕ್ಕೆ ಬಾಕಿದ್ದಕ್ಕೆ ಆಹಾರ ಕೊಡುವಾಗ ಅದಕ್ಕೂ ಆಹಾರ ಕೊಡ್ತಾ ಇದ್ದೆ. ಆಹಾರ ಅಂತ ಹೇಳಿದ್ರೆ ಸಗಣಿ, ಪುಡಿಯಾದ ಸಗಣಿ ಮತ್ತು ಮಣ್ಣು ಮಿಕ್ಸ್ ಮಾಡಿ ಬೂದಿ ಹಾಕಿ ನಾವು ಅದಕ್ಕೆ ಬಿಸಾಡುದು ದೂರದಿಂದ. 1 ವರ್ಷ ನಾನು ಇದು ಆಗ್ಲಿಲ್ಲ ಕಡಿಯುವಂತ ಹೇಳಿದ್ರು, ಎಂತದ ಬಂದಿದ್ದೆ ಅಂತ ಕೆಲಸದವ್ರು ಹೇಳಿದ್ರು. ನೋಡಿದ್ರೆ ಹೂ ಬಿಟ್ಟಿದೆ. ಆ ವರ್ಷನೇ ನನಗೊಂದು 25 ಹಣ್ಣು ಕೊಟ್ಟಿದ್ದು. ಅದು ಒಳಗಡೆ ಬಿಳಿ ಇರ್ತದೆ, ಹೊರಗಡೆ ಹೂ ಬಿಟ್ಟು 45 ದಿವಸದಲ್ಲಿ ಹಣ್ಣು ಕೊಯ್ಲಿಕ್ಕೆ ಸಿಗ್ತದೆ ನಮಗೆ. ಸುಮಾರು ಜೂನ್ ಜುಲೈಯಲ್ಲಿ ಅದು ಹಣ್ಣು ಬಿಡ್ತದೆ, ಅದು ಒಳಗಡೆ ಬಿಳಿ. ಒಂದು ಈಗ ನಾನು ಕೆಂಪು ಒಳಗಡೆ ಕೆಂಪಿರುವಂತಹ ಡ್ರ್ಯಾಗನ್ ಫ್ರೂಟ್ ಅನ್ನು ಕೂಡ ಗಿಡ ಮಾಡಿದ್ದೇನೆ. ಕಳೆದ ವರ್ಷ ಸುಮಾರು 1 ಗಿಡದಲ್ಲಿ 40 ಹಾಗೆ ಬಂದಿದೆ. ಬಹಳಷ್ಟು ಕಡೆ ನಾನು ನೋಡಿದ್ದೇನೆ, ಅದನ್ನು ಕಟ್ ಮಾಡಿ ಸಣ್ಣದಾಗಿ ಮಾಡಿಡ್ತಾರೆ. ಅವಾಗ ಏನಾಗ್ತದೆ, ಅದರಲ್ಲಿ ಸಣ್ಣ ಸಣ್ಣದೇ ಹೂ ಬಿಡ್ತದೆ, 1-2 ಹಣ್ಣು ಆಗ್ತದೆ. ಅದರನ್ನು ಅದರಷ್ಟಕ್ಕೆ ಬಿಟ್ಟು ಬಿಡಬೇಕು. ಆಗ 1 ಗಿಡದಲ್ಲಿ 40, 50, 60 ಬರ್ತದೆ. ಅದು ಪೂರ್ತಿ ಬ್ರಾಂಚ್ ಕೆಳಗೆ ಇಳಿತಾ ಇರ್ತದೆ. ನೆಲದಲ್ಲಿ ಹೋಗುವಂತ ಗಿಡದಲ್ಲಿ ಹಣ್ಣಾಗುವುದಿಲ್ಲ. ಅದು ಹೀಗೆ ಏನು ಬೆಂಡಿರ್ತದೆ, ನೆಲ ನೆತ್ತಾಡ್ತಿರ್ತದೆ, ಅದರಲ್ಲಿ ಆಗ್ತದೆ. ಸಾಮಾನ್ಯ ಎಷ್ಟು ಎತ್ತರ ಇಡಬೇಕು? 6-8 ಫೀಟ್ ಇಟ್ಟರು ಏನು ಪ್ರಾಬ್ಲಮ್. 6 ಫೀಟು ನಾರ್ಮಲ್ ಒಳ್ಳೇದು, ನಮಗೆ ಕೊಯ್ಲಿಕ್ಕೆ ಆಗ್ತದೆ. ಇದು ಅದು ಮತ್ತೆ ಜೂನ್ ಜುಲೈಯಲ್ಲಿ ಬಿಡುವಾಗ ಅದನ್ನು ಪಾಲಿನೇಷನ್ ಮಾಡಬೇಕು. ತನ್ನಷ್ಟಕ್ಕೆ ನಮಗೆ ಆಗುದು ಬಹಳ ಕಡಿಮೆ. ಹೇಳಿ, ಪಾಲಿನೇಷನ್ ಅಂದ್ರೆ ಹೇಗೆ ಮಾಡುವಂತದ್ದು? ಈಗ ಹೂ ಬಿಟ್ಟು ಅರಳುವಂತ ಸಮಯ ನಮಗೆ ಗೊತ್ತಾಗ್ತದೆ, ಅರಳ್ತದೆ. ಸಂಜೆ ಆಗುವಾಗಲೂ ಗೊತ್ತಾಗ್ತದೆ ಬಿಳಿ ಬಣ್ಣದಲ್ಲಿ ಅರಳಿರ್ತದೆ. ಅದು ರಾತ್ರಿ 8 ಗಂಟೆಯ ನಂತರ ಅದು ಫುಲ್ ಅರಳ್ತದೆ. ಅವಾಗ ಅದರಲ್ಲೇ ಗಂಡು ಮತ್ತು ಹೆಣ್ಣು ಎರಡೂ ಒಂದು ಹೂವಿನ ಒಳಗಡೆ ಇರ್ತದೆ. ಗಂಡು ಹೂವು ಒಳಗಡೆ ಚಕ್ರಾಕಾರದಲ್ಲಿ ಒಂದು ಸಣ್ಣ ಹೂವಾಗಿ ಇರ್ತದೆ. ಅದರ ಕುಸುಮಳನ್ನು ತೆಗೆದು ನಾವು ಕಟ್ ಮಾಡಿ ಅದು ಇರ್ತದೆ. ಹೊರಗಡೆ ಕುಸುಮಗಳನ್ನು ಕಟ್ ಮಾಡಿ ಅದು ಹೆಣ್ಣು ಒಳಗಡೆ ಇರ್ತದೆ. ಹೆಣ್ಣಿನ ಅಂಡಾಂಶವೇ ನಮಗೆ ಕಾಣ್ತದೆ. ಮೇಲ್ಗಡೆ ಕಟ್ ಮಾಡಿ ಅದರ ಒಳಗಡೆ ಈ ಪರಗಳನ್ನು ಹಾಕಿಬಿಡ್ಬೇಕು. ಬೆಳಿಗ್ಗೆ ಹೊತ್ತು ಹಾಕುವುದಾ? ಇಲ್ಲ, ರಾತ್ರಿ ಹಾಕ್ಬೇಕು. 8 ಗಂಟೆ ನಂತರವೇ ಅದರ ಇದು ಆಗ್ಬೇಕು. ಒಂದು ರೀತಿಯಲ್ಲಿ ಇದು ನಿಮ್ಮ ಬ್ರಹ್ಮ ಕಮಲ ಅಥವಾ ರಾತ್ರ ರಾಣಿ ಅಂತ ಹೇಳ್ತೀವಿ, ಅದೇ ರೀತಿ ಅದೇ ಟೈಪ್ ಇದು. ಹೂ ಕೂಡ ಅದೇ ಟೈಪ್ ಕಾಣ್ತದೆ, ಆದ್ರೆ ಅದಕ್ಕಿಂತ ಇದು ದೊಡ್ಡದಿರ್ತದೆ. ಮತ್ತೆ ಅದು ಹೂ ಹಾಕಿ 2-3 ದಿವಸದಲ್ಲಿ ಬರ್ತದೆ. ಮತ್ತೆ ಅದರ ಇದನ್ನು ನಾವು ತೆಗೆದು ಬಿಡಬೇಕು. ಇಲ್ಲದಿದ್ರೆ ಏನಾಗ್ತದೆ, ಅದು ಒಂಥರ ಕೊಳತು ಹೋಗ್ತದೆ ಮೇಲ್ಗಡೆ ಇದು. ಅವಾಗ ಅದರಲ್ಲಿ ನೊಣಗಳು ಮತ್ತೆ ಹೋಗಿ ಕೂತ್ಕೊಳ್ಳುವಂತ ಸಮಯ ಇತ್ತು. ಬಹಳಷ್ಟು ಜನರು ಅದನ್ನು ಮಾಡುದಿಲ್ಲ, ಹಾಗೆ ಬಿಟ್ಟು ಬಿಡ್ತಾರೆ. ಅದು ಕೊಳತು ಕಾಯಿಗೂ ಎಫೆಕ್ಟ್ ಆಗುವ ಚಾನ್ಸ್ ಇದೆ, ಅದನ್ನು ತೆಗಿಬೇಕು. ಇದರ ಹಣ್ಣಿನ ಒಂದು ವಿಶೇಷತೆ ಏನು? ಹಣ್ಣು ನೋಡಿ, ಅದರಲ್ಲಿ ಹಣ್ಣಿನ ಇದರ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬ್ಲಡ್ ಪ್ರೆಷರ್, BP, ಶುಗರ್, TB, ಇಂಥ ಕ್ಯಾನ್ಸರ್ ಎಲ್ಲ ರೋಗಗಳಿಗೂ ಬರ್ತದೆ ಅಂತ ಹೇಳ್ತಾರೆ. ಬಹಳಷ್ಟು ಅದರ ಮೂಲ ನನಗೂ ಗೊತ್ತಿಲ್ಲ. ಒಂದು ಹಣ್ಣು, ನಾನು ಎಲ್ಲ ತರದ ಹಣ್ಣು ಬೆಳೆಯುವುದರಿಂದ ಈ ಹಣ್ಣನ್ನು ನಾನು ಬೆಳೆದಿದ್ದೇನೆ. ನನಗೆ ಕಾಯಿ ನಾನು ಯಾರಿಗೂ ಸೇಲ್ ಮಾಡಲಿಲ್ಲ. ಮಾರ್ಕೆಟಲ್ಲಿ 150 ರೂಪಾಯಿ ಪರ್ಚೇಸ್ ಮಾಡ್ತಾರೆ, 200-250 ಸೇಲ್ ಮಾಡ್ತಾರೆ. ನಾನು ಕಾಯಿ ಎಲ್ಲ ಜನರಿಗೆ ನಾನು ಕೊಟ್ಟದ್ರಿಂದ, ಹಣ್ಣು ಕೊಟ್ಟದ್ರಿಂದ ನನಗೆ ಒಂದಷ್ಟು ಗಿಡಗಳು ಸೇಲ್ ಆಯಿತು. ಒಂದು ಕಳೆದ ವರ್ಷ ಒಂದು 200-250 ಗಿಡ ಸೇಲ್ ಮಾಡಿದ್ದೇನೆ. ಈಗಲೂ ಒಂದು 100 ಗಿಡ ಅಲ್ಲಿ ಇದೆ, ಅದರಲ್ಲಿ 75 ಗಿಡ ಸೇಲ್ ಆಗಿದೆ. ಗಿಡ ಮಾಡುವ ಟೈಮ್ ನಾವು ಏನ್ ಮಾಡ್ತೇವೆ, ಒಂದ್ಸಲ ಹಣ್ಣಾದ ಮೇಲೆ ಗಿಡ ಮಾಡ್ಲಿಕ್ಕೆ ತಯಾರು ಮಾಡ್ತೇವೆ. ಗಿಡ ಮಾಡುದು ಕೂಡ ಅದಕ್ಕೆ ವಿಧಾನ ಇದೆ. ಎಲ್ಲ ಗಿಡ ರೆಂಬೆಗಳನ್ನು ಕಟ್ ಮಾಡಿ ಗಿಡ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಒಂದು ಜಾಯಿಂಟ್ ಇರ್ತದೆ, ಆ ಜಾಯಿಂಟ್ ಅನ್ನು ಕಟ್ ಮಾಡಿ ನಾವು ಮಾಡಬೇಕು. ಬೇರು ಬರ್ತದೆ, ಅದರಲ್ಲಿ ರೋಗವೂ ಬರ್ತದೆ. ಮೇಲ್ಗಡೆಯಿಂದ ಯಾವುದು ಪ್ರಾಣಿಗಳು ತಿಂತೇ ಇರ್ತದೆ, ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಇದಕ್ಕೆ ನೀರು ಜಾಸ್ತಿ ಬೇಕು ಅಂತಿಲ್ಲ, ಆದರೆ ಆಹಾರ ಬೇಕು. ಆಹಾರ ತುಂಬಾ ಬೇಕು. ವಾರದಲ್ಲಿ 2 ಸಲ ನೀರು ಕೊಟ್ಟರು, ಆಹಾರ 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಕೊಡಬೇಕು. ಕಷ್ಟಪಟ್ಟವಾಗಿ ಆಹಾರ ಕೊಟ್ಟರೆ ದೊಡ್ಡ ರೀತಿಯ 1/2 ಕೆಜಿ ಬರುವಂತ ಹಣ್ಣುಗಳು ಕೂಡ ಬರ್ತದೆ. ಈಗ ಬಿಸಿಲು ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ, ಅದೇ ಬಿಸಿಲು ಹೆಚ್ಚಾಗಿ ಇದು ಏನು ಸುಟ್ಟು ಹೋಗುವಂತ ಒಂದು ಸಂದರ್ಭ ಏನು ಪ್ರಮೇಯ ಬರುವುದಿಲ್ಲ. ನೀರು ಜಾಸ್ತಿ ಆದಾಗ ಮಾತ್ರ ಕೊಳತು ಹೋಗುವಂತ ಇದಿರ್ತದೆ. ಬಿಸಿಲು ನಿಮ್ಗೆ ಎಷ್ಟೇ ಬಂದರೂ ಏನಾಗುದಿಲ್ಲ. ಆದ್ರೆ ವಾರಕ್ಕೆ ಒಂದ್ಸಲ ಆದ್ರೂ ನೀರು ಕೊಡಬೇಕು. ನೀರಿಲ್ಲದೆ ಯಾವುದು ಇದು ಮಾಡುದಿಲ್ಲ. ಅದು ನಿಜವಾಗಿ ಕಳ್ಳಿ ಆದ್ದರಿಂದ ಪ್ರಕೃತಿಯಲ್ಲಿ ಬರುವಂತಹ ನೀರಿನ ಅಂಶವನ್ನು ಹೀರುವಂತಹ ಶಕ್ತಿ ಅದಕ್ಕಿದೆ. ಹಾಗಾಗಿ ಅದು ನೀರು ಹೀರ್ಕೊಂಡು ಬುಡಕ್ಕೆ ಕೊಡ್ತದೆ. ಆಧಾರವಾಗಿ ಕಲ್ಲಿನ ಕಂಬವೇ ಆಗಬೇಕು ಅಥವಾ ಬೇರೆ ಏನಾದರೂ ಮರವೋ ಏನಾದ್ರೂ ಆಗ್ತದೆ? ಬೇರೆ ನಾನು ಮೊದಲು ನೆಟ್ಟಾಗ ಮರವು ಕೂಡ ಕೊಟ್ಟಿದ್ದೆ. ಮರ ಏನಾಗ್ತದೆ, ಈಗ ಒಂದು ಗಿಡ ಒಂದು 8-10 ವರ್ಷ ಬದುಕ್ತದೆ ಅಂತಾದಾಗ ಆ ಕುಂಬಾಗಿ ಹೋಗ್ತದೆ. ನಾನು ಮೊದಲಾಗಿ ಕಲ್ಲು ಕೊಟ್ಟಿದ್ದೇನೆ, ಮರವು ಕೊಟ್ಟಿದ್ದೇನೆ. ಮರ ಈ ವರ್ಷ ಕುಂಬಾಯ್ತು, ಮತ್ತೆ 2 ಕಂಬಗಳನ್ನು ಕೊಟ್ಟಿದ್ದೇನೆ. ಅದರ ಭಾರ ಜಾಸ್ತಿಯಾಗಿ ಅದು ಇಡೀ ಮುರಿದು ಬೀಳುವಂತಹ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಮತ್ತೆರಡೆರಡು ಕಂಬಗಳನ್ನು ಕೊಟ್ಟಿದ್ದೇನೆ. ಸಿಮೆಂಟ್ ಕಂಬ ಕೂಡ ಈಗ ಹೊಸ ಹೊಸ ವಿಧಾನದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸಿಮೆಂಟ್ ಕಂಬಗಳನ್ನು ಮಾಡಿಸ್ತಿದ್ದಾರೆ, ಅದರಲ್ಲೇ ರಿಂಗ್ಗಳನ್ನು ಮಾಡ್ತಾರೆ, ರಿಂಗ್ಗಳನ್ನು ಮಾಡ್ತಾರೆ. ರೆಡಿಮೇಡ್ ಈಗ ಸಿಗ್ತಾ ಉಂಟು, ಅದರ ಒಳಗಡೆ ಬಿಟ್ಟರಾಯ್ತು. ಒಂದು ಕಂಬಕ್ಕೆ ಒಂದು ಗಿಡಕ್ಕೆ ಬದಲು 4 ಗಿಡ ನೆಟ್ಟರೆ ನಿಮಗೆ ಬೇಗ ಬರ್ತದೆ. ನಾನು ಕಳಸಲ್ಲ ಯಾರೋ ಒಬ್ಬರು ಟಿವಿಯಲ್ಲಿ ಒಂದು ಹೆಂಗಸು ಮಾತಾಡಿದರು, ಹೆಣ್ಮಗಳು ಮಾತಾಡಿದರು, ಅವರು 1.5 ವರ್ಷದಲ್ಲಿ ಬರ್ತದೆ ಅಂತ ಹೇಳಿದರು. ನನಗೆ ಗೊತ್ತಿದ್ದಾಗ 1.5 ವರ್ಷದಲ್ಲಿ ಬರ್ತದೆ ಗೊತ್ತಿಲ್ಲ, ಸಾಕಷ್ಟು ಬೆಳವಣಿಗೆ ಆಗಿರಬೇಕು. ಹೌದು, 2-2.5 ವರ್ಷದಲ್ಲಿ ಖಂಡಿತ ಬರ್ತದೆ, ಖಂಡಿತ ಬರ್ತದೆ. ಒಳ್ಳೇದು ರಾಜವರ್ಮ ಬೈಲಂಗಡಿಯವರೇ, ಹೊಸ ರೀತಿಯಲ್ಲಿ ಕಾಂಪೋಸ್ಟ್ ಮಾಡುವಂತಹದ್ದು, ಇದರಲ್ಲಿ ಖರ್ಚು ಕಡಿಮೆ ಮಾಡಿ ಅಥವಾ ಲೇಬರ್ ಅನ್ನು ಕಡಿಮೆ ಮಾಡಿಕೊಂಡು ಕೂಡ ಹೆಚ್ಚಿನ ಒಂದು ಗುಣಮಟ್ಟದ ಕಾಂಪೋಸ್ಟ್ ಅನ್ನು ಮಾಡಬಹುದು ಎನ್ನುವುದನ್ನ ನೀವು ಸಾಧಿಸಿ ತೋರಿಸಿದ್ದೀರಿ. ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಒಂದು ವಿಶೇಷವಾದಂತಹ ಒಂದು ಹಣ್ಣಿನ ಬೆಳೆ, ಇದನ್ನು ಕೂಡ ಪ್ರಯತ್ನ ಮಾಡಿದಿರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕಾಂಪೋಸ್ಟ್ ತಯಾರಿ ಹಾಗೂ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವ ಕುರಿತು ಮೂಡುಬಿದ್ರೆಯ ರಾಜವರ್ಮ ಬೈಲಂಗಡಿ ಅವರ ಜೊತೆಗಿನ ಸಂದರ್ಶನ ಕೇಳಿದಿರಿ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಗೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡುಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ವೈದ್ಯಕೀಯ ಚಿಕಿತ್ಸೆ, ಪೊಲೀಸ್ ನೆರವು, ಕಾನೂನು ನೆರವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಒದಗಿಸಲು ಪ್ರತಿ ಜಿಲ್ಲೆಗೆ ಒಂದರಂತೆ 30 ಒನ್ ಸ್ಟಾಪ್ ಸೆಂಟರ್, ಸಖಿ ಕೇಂದ್ರಗಳು. ವರದಕ್ಷಿಣೆ ಕಿರುಕುಳ, ಲೈಂಗಿಕ ಕಿರುಕುಳ, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ, ಕೌಟುಂಬಿಕ ಸಮಾಲೋಚನೆಗೆ 181 ಸಾಂತ್ವನ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ, ಲೋಕ ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3,600 ಸಸಿ ಐತೆ. ನರೇಗೆ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಕೃಷಿ ಮಾಹಿತಿ ಕೇಳೋಣ. ಭತ್ತದ ಬೆಳೆಯಲ್ಲಿ ಹಲವಾರು ಬೇಸಾಯ ಪದ್ಧತಿಗಳು ಪ್ರಚಲಿತ ಇದ್ದು ಅವುಗಳಲ್ಲಿ ಶ್ರೀ ಪದ್ಧತಿಯನ್ನು ಹೆಚ್ಚು ಪ್ರಚಾರ ಮಾಡಲಾಗ್ತಾ ಇದೆ. ಶ್ರೀ ಪದ್ಧತಿ ಅಂತಂದರೆ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್, ಇದನ್ನು ಮಡಗಾಸ್ಕರ್ ಪದ್ಧತಿ ಅಂತಲೂ ಕೂಡ ಕರೀತಾರೆ. ಈ ವಿಧಾನವನ್ನು ಫಾದರ್ ಹೆನ್ರಿ ಡಿಲಾನ್ ಇರುವಂತಹ ವಿಜ್ಞಾನಿ ಸುಮಾರು 30 ವರ್ಷಗಳ ಹಿಂದೆ ಆಫ್ರಿಕಾ ಖಂಡದ ಮಡಗಾಸ್ಕರ್ ಎಂಬಲ್ಲಿ ಪರಿಚಯಿಸಿದ್ದು 1997 ಹೊರ ಜಗತ್ತಿಗೆ ಪರಿಚಯಿಸಲಾಯಿತು. ಪ್ರಪಂಚದ ಸುಮಾರು 20 ದೇಶಗಳಲ್ಲಿ ಶ್ರೀ ಪದ್ಧತಿಯ ಭತ್ತದ ಬೇಸಾಯವನ್ನು ಅಳವಡಿಸಲಾಗಿದ್ದು ಎಲ್ಲ ಭತ್ತ ಬೆಳೆಯುವಂತಹ ದೇಶಗಳಲ್ಲಿ ತ್ವರಿತಗತಿಯಲ್ಲಿ ಇದು ಹರಡ್ತಾ ಇದೆ. ಸಾಂಪ್ರದಾಯಿಕ ಭತ್ತದ ಬೇಸಾಯ ಪದ್ಧತಿಗೆ ಹೋಲಿಸಿದರೆ ಈ ಪದ್ಧತಿಯಲ್ಲಿ ನಾಟಿ ಅಂತರವನ್ನು ಜಾಸ್ತಿಯಾಗಿ ಇಟ್ಟುಕೊಂಡು ಕಡಿಮೆ ಬಿತ್ತನೆ ಬೀಜ, ಕಡಿಮೆ ನೀರಿನ ಉಪಯೋಗ ಹಾಗೂ ಕಡಿಮೆ ಗೊಬ್ಬರಗಳ ಮತ್ತು ರಾಸಾಯನಿಕಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಶ್ರೀ ಪದ್ಧತಿಯಲ್ಲಿ ಅನೇಕ ಅನುಕೂಲತೆಗಳಿವೆ. ಸಸಿ ಮಡಿಗೆ ಕಡಿಮೆ ಪ್ರದೇಶ ಸಾಕು ಹಾಗೂ ಕಡಿಮೆ ನಿರ್ವಹಣಾ ಖರ್ಚು ಇರುತ್ತದೆ. ಬಿತ್ತನೆ ಬೀಜ 1 ಎಕರೆಗೆ ಸುಮಾರು 2-3 ಕಿಲೋದಷ್ಟು ಸಾಕಾಗ್ತದೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸುಮಾರು 25 ಕಿಲೋದಷ್ಟು 1 ಎಕರೆಗೆ ಬೇಕಾಗ್ತದೆ. ಕಡಿಮೆ ನೀರನ್ನು ಬಳಸಿದರೆ ಸಾಕು, ಉತ್ತಮ ಬೇರುಗಳ ಬೆಳವಣಿಗೆ ಆಗ್ತದೆ. ಇದರಿಂದ ಪೋಷಕಾಂಶಗಳ ಹೀರುವಿಕೆಯ ಸಾಮರ್ಥ್ಯವು ಕೂಡ ಹೆಚ್ಚಳ ಆಗ್ತದೆ. ಹೆಚ್ಚಿನ ಮರಿ ಹೊಡೆಯುವಂತಹದ್ದು ಅಥವಾ ತೆಂಡೆ ಹೊಡೆಯುವಂತಹದ್ದು, ಅಂದರೆ ಪ್ರತಿ ಬುಡದಿಂದ ಸುಮಾರು 80 ಮರಿಗಳ ತನಕ ಪಡೆಯಬಹುದು. ಕಳೆಗಳ ನಿಯಂತ್ರಣಕ್ಕಾಗಿ ಕೋನೋವೀಡರ್ ಉಪಕರಣಗಳನ್ನು ಬಳಸುವುದರಿಂದ ಭೂಮಿಯ ಉತ್ತಮ ಉಸಿರಾಟ ಹಾಗೂ ಬೇರಿನ ಬೆಳವಣಿಗೆ ಉತ್ತಮವಾಗಿರುತ್ತದೆ. ತೆಂಡೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಉತ್ತಮ ತೆನೆಗಳು ಮತ್ತು ಕಾಳುಗಳು ಬರ್ತವೆ. ಕಾಳಿನ ತೂಕ ಮತ್ತು ಇಳುವರಿಯಲ್ಲೂ ಕೂಡ ಹೆಚ್ಚಳ ಉಂಟಾಗ್ತದೆ. ಕಡಿಮೆ ನೀರಿನ ಬಳಕೆಯಿಂದ ಮಣ್ಣು ಮತ್ತು ಪರಿಸರ ರಕ್ಷಣೆ ಆಗ್ತದೆ. ಶ್ರೀ ಪದ್ಧತಿಯಲ್ಲಿ ಕೆಲವೊಂದು ಕ್ರಮವನ್ನು ಅನುಸರಿಸಬೇಕು. ಕಡಿಮೆ ಬಿತ್ತನೆ ಬೀಜ ಅಂದರೆ 2-3 ಕಿಲೋದಷ್ಟು ಬಿತ್ತನೆ ಬೀಜ ಸಾಕು. ಕಡಿಮೆ ವಯಸ್ಸಿನ ಸಸಿಯನ್ನು ನಾಟಿ ಮಾಡಬೇಕು, ಅಂದರೆ ಸುಮಾರು 8-14 ದಿವಸದ ಸಸಿಗಳನ್ನು ನಾಟಿಗೆ ಬಳಸಬೇಕು. ಸಸಿ ಕಿತ್ತ ತಕ್ಷಣ ಸುಮಾರು 1/2 ಗಂಟೆಯ ಒಳಗಡೆ ಜಾಗರೂಕತೆಯಿಂದ ಸಸಿಯನ್ನು ನಾಟಿ ಮಾಡಬೇಕು. ಪ್ರತಿ ಜಾಗಕ್ಕೆ ಅಥವಾ ಗುಣಿಗೆ ಒಂದೇ ಸಸಿಯನ್ನು ತೇಲು ನಾಟಿ ಪದ್ಧತಿಯಲ್ಲಿ ನಾಟಿ ಮಾಡುವಂಥದ್ದು ಒಳ್ಳೆಯದು. ಅಗಲವಾದ ಅಂತರದಲ್ಲಿ ಅಂದರೆ ಸುಮಾರು 25 ಸೆಂಟಿಮೀಟರ್ ಚೌಕಾಕಾರದಲ್ಲಿ ನಾಟಿ ಮಾಡುವಂಥದ್ದು ಒಳ್ಳೆಯದು. ನಾಟಿ ಮಾಡಿದ 10ನೇ ದಿನದಿಂದ 10 ದಿವಸಗಳಿಗೆ ಒಂದು ಸಾರಿ 2-3 ಬಾರಿ ಕೋನೋವೀಡರ್ ಉಪಕರಣದ ಸಹಾಯದಿಂದ ಕಳೆ ನಿಯಂತ್ರಣವನ್ನು ಮಾಡಬೇಕು. ಗದ್ದೆಯಲ್ಲಿ ನೀರು ನಿಲ್ಲಿಸದೆ ಹೂವು ಅಥವಾ ತೆನೆ ಬರುವ ತನಕ ಮಣ್ಣನ್ನು ಕೇವಲ ಹಸಿ ಮಾಡುವಂಥದ್ದು ಒಳ್ಳೆಯದು. ನಾಟಿ ಮಾಡಿದ 2 ತಿಂಗಳ ನಂತರ 10-15 ದಿವಸಗಳಿಗೆ ಒಂದು ಸಾರಿ ಸಣ್ಣ ಬಿರುಕು ಬರುವ ಗದ್ದೆಯನ್ನು ಒಣಗಿಸುವಂತಹದ್ದು ಮತ್ತು ಹಸಿ ಮಾಡುವಂತಹದ್ದು, ಅಂದರೆ ಆಲ್ಟರ್ನೇಟ್ ಡ್ರೈಯಿಂಗ್ ಮತ್ತು ವೆಟ್ಟಿಂಗ್, ಒಣಗಿಸುವಂತಹದ್ದು ಮತ್ತು ತೇವ ಮಾಡುವಂತಹದ್ದು, ಇದನ್ನು ಮಾಡಬೇಕಾಗ್ತದೆ. ಹೂವು ಮತ್ತು ತೆನೆ ಬಂದ ನಂತರದ ಗದ್ದೆಯಲ್ಲಿ 1-2 ಇಂಚಿನಷ್ಟು ನೀರನ್ನು ನಿಲ್ಲಿಸಿದರೆ ಸಾಕಾಗ್ತದೆ. ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯಕ್ಕೆ ಬೇಕಾಗಿರುವಂತಹ ಸಾಮಾನುಗಳು 1 ಎಕರೆ ಪ್ರದೇಶಕ್ಕೆ ಸುಮಾರು 2-3 ಕಿಲೋದಷ್ಟು ಬಿತ್ತನೆ ಕಾಳು ಬೇಕು. ಕಾರ್ಬೆಂಡಜಿಮ್ ಶಿಲೀನಾಶಕ ಸುಮಾರು 12 ಗ್ರಾಂನಷ್ಟು, ಎಜೋಸ್ಪಿರಲಿಮ್ ಜೈವಿಕ ಜೀವಾಣು ಸುಮಾರು 500 ಗ್ರಾಂನಷ್ಟು, ರಂಜಕ ಕರಗಿಸುವ ಜೀವಾಣು 500 ಗ್ರಾಂ, ಜಿಂಕ್ ಸಲ್ಫೇಟ್ 8 ಕಿಲೋದಷ್ಟು, ಬೊರ್ಯಾಕ್ಸ್ 1-2 ಕಿಲೋದಷ್ಟು, ಸಾರಜನಕ 30 ಕಿಲೋ, ರಂಜಕ 30 ಕಿಲೋ ಹಾಗೂ ಪೊಟ್ಯಾಶ್ 40 ಕಿಲೋದಷ್ಟು 1 ಎಕರೆಗೆ ಬೇಕಾಗ್ತದೆ. ಶ್ರೀ ಪದ್ಧತಿಯ ಸಮಗ್ರ ಬೇಸಾಯ ಕ್ರಮಗಳನ್ನು ಈ ರೀತಿಯಾಗಿ ಹೇಳಬಹುದು. ಸ್ಥಳದ ಆಯ್ಕೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಸಮಸ್ಯಾತ್ಮಕ ಮಣ್ಣುಗಳಾದ ಹುಳಿ ಮಣ್ಣು ಮತ್ತು ಚೌಳು ಮಣ್ಣು ಮತ್ತು ಜೋಗು ಮಣ್ಣು ಈ ಕೃಷಿಗೆ ಯೋಗ್ಯವಲ್ಲ. ಅತಿಯಾದಂತಹ ಕಳೆಗಳಿಂದ ಕೂಡಿದ ಭೂಮಿ ಅಷ್ಟೊಂದು ಸೂಕ್ತವಲ್ಲ. ಅತಿ ಹೆಚ್ಚು ನೀರು ಸಿಗುವ ಅಥವಾ ಹರಿಯುವ ಭೂಮಿಯಲ್ಲಿ ನೀರಿನ ಹತೋಟಿ ಸಾಧ್ಯ ಇಲ್ಲದೇ ಇರುವುದರಿಂದ ಶ್ರೀ ಪದ್ಧತಿಯ ಉಪಯೋಗವನ್ನು ಸಂಪೂರ್ಣ ಪಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಶ್ರೀ ಪದ್ಧತಿಯಲ್ಲಿ ಪದೇ ಪದೇ ನೀರನ್ನು ಹಾಯಿಸಬೇಕಾಗಿರುವುದರಿಂದ ಸಮುದಾಯ ಪದ್ಧತಿಯಲ್ಲಿ ನೀರನ್ನು ಹಾಯಿಸುವುದು ಅಥವಾ ಕಾಲುವೆ ಮೂಲದ ನೀರಾಯಿಸುವಂತಹ ಸೌಲಭ್ಯ ಇದ್ದಲ್ಲಿ ಈ ಪದ್ಧತಿ ಸ್ವಲ್ಪ ಕಷ್ಟವಾಗುತ್ತದೆ. ಕಡಿಮೆ ನೀರಿನ ಸೌಲಭ್ಯ ಇರುವ ಬಾವಿ ಮತ್ತು ಕೊಳವೆ ಮೂಲದ ನೀರಾವರಿ ಇರುವ ಪ್ರದೇಶದಲ್ಲಿ ಶ್ರೀ ಪದ್ಧತಿ ಹೆಚ್ಚು ಅರ್ಥಪೂರ್ಣವಾಗುತ್ತದೆ. ಸವಳು ನೀರಿದ್ದ ಸಂದರ್ಭದಲ್ಲಿ ಶ್ರೀ ಪದ್ಧತಿ ಸೂಕ್ತವಲ್ಲ. ಆರೋಗ್ಯದಿಂದ ಕೂಡಿದ ಫಲವತ್ತಾದ ಕಳೆರಹಿತ ಮಣ್ಣು ಶ್ರೀ ಪದ್ಧತಿಗೆ ಸೂಕ್ತವಾಗಿದೆ. ಎಲ್ಲ ತಳಿಗಳನ್ನು ಈ ಪದ್ಧತಿಯಲ್ಲಿ ಕೃಷಿ ಮಾಡಬಹುದಾದರೂ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ತಳಿಗಳಾದ ಅಧಿಕ ಇಳುವರಿ ಕೊಡುವ ತಳಿಗಳು ಮತ್ತು ಹೈಬ್ರಿಡ್ ತಳಿಗಳು ಶ್ರೀ ಪದ್ಧತಿಗೆ ಹೆಚ್ಚು ಸೂಕ್ತವಾಗಿವೆ. ಜಯ, ಹೇಮಾವತಿ, ಇಂಟಾನ್ ತಳಿಗಳು ಹಾಗೆ ಹೈಬ್ರಿಡ್ ತಳಿಗಳಾದ KRH 2, KRH 4, PAC 837 ಇವುಗಳನ್ನು ಕೂಡ ಬಳಸಬಹುದು. ಕಡಿಮೆ ಬಿತ್ತನೆ ಬೀಜವನ್ನು ಬಳಸುವುದರಿಂದ ಉತ್ತಮವಾದ ರೋಗರಹಿತ ಗಟ್ಟಿ ಕಾಳುಗಳನ್ನು ಬಿತ್ತನೆಗೆ ಬಳಸಬೇಕು. ಇದರಿಂದ ಹೆಚ್ಚಿನ ಮೊಳಕೆ ಪ್ರಮಾಣ ಹೊಂದಿ ಸಾಕಾಗುವಷ್ಟು ಸದೃಢ ಆರೋಗ್ಯ ಸಸಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನ ಹಾಗೆ 12 ಗ್ರಾಂ ಕಾರ್ಬೆಂಡಜಿಮ್ ಶಿಲೀನಾಶಕವನ್ನು 6 ಲೀಟರ್ ನೀರಿಗೆ ಹಾಕಿ ದ್ರಾವಣಕ್ಕೆ ಎಕರೆಗೆ ಬೇಕಾಗಿರುವಂತಹ 2-3 ಕಿಲೋದಷ್ಟು ಬಿತ್ತನೆ ಬೀಜವನ್ನು 12 ಗಂಟೆಗಳ ಕಾಲ ನೆನೆಸಿ ನಂತರ ಚೀಲದಲ್ಲಿ ಕಟ್ಟಿ ಬಿಸಿಯಾದ ವಾತಾವರಣದಲ್ಲಿ ಇಟ್ಟು ಸಣ್ಣ ಮೊಳಕೆ ಬರುವ ತನಕ 36-48 ಗಂಟೆಗಳ ಕಾಲ ಇಡಬೇಕಾಗ್ತದೆ. ಸದೃಢವಾದಂತಹ ಆರೋಗ್ಯವಂತಹ ಸಸಿಯನ್ನು ಪಡೆಯುವುದಕ್ಕೆ ಅತಿ ಸಣ್ಣ ಸಸಿಗಳನ್ನು ಮಡಿಗಳಿಂದ ಕೀಳುವುದರಿಂದ ಉತ್ತಮವಾದ ಸಸಿ ಮಡಿಯನ್ನು ತಯಾರಿಸಬಹುದು. 1 ಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರ ಹಾಗೂ ಸುಮಾರು 6 ಮೀಟರ್ ಉದ್ದದ ಮಡಿಗೊಂದಕ್ಕೆ 1 ಎಕರೆಗೆ ಸಸಿಯನ್ನು ಬೆಳೆಸುವುದಕ್ಕೆ ಬೇಕಾಗ್ತದೆ. 8-14 ದಿವಸದ ಸಣ್ಣ ಎಳೆಯ ಸಸಿಗಳನ್ನು ಹಾನಿಯಾಗದ ಹಾಗೆ ಕೀಳಬೇಕಾಗಿರುವುದರಿಂದ ಮರಳು ಮಿಶ್ರಿತ ಮಣ್ಣು ಸೂಕ್ತ. ಒಂದು ವೇಳೆ ಅಂಟು ಮಣ್ಣು ಅಥವಾ ಜೇಡಿಮಣ್ಣು ಕಪ್ಪು ಮಣ್ಣಾಗಿದ್ದರೆ 6 ಮೀಟರ್ ಉದ್ದದ ಮಡಿಗೆ 3-4 ಬುಟ್ಟಿಯಷ್ಟು ಮರಳು ಅಥವಾ ಹೊಯ್ಗೆಯನ್ನು ಸೇರಿಸಬಹುದು. 5-6 ಬುಟ್ಟಿ ಕಳಿತ ಕಾಂಪೋಸ್ಟನ್ನು ಮಡಿಗೆ ಸೇರಿಸಿ ಮಣ್ಣಿಗೆ ಮಿಶ್ರಣ ಮಾಡಬೇಕು. ಇದರ ಜೊತೆಗೆ ಸುಮಾರು 1/4 ಕಿಲೋದಷ್ಟು ಅಜೋಸ್ಪೈರಲಮ್, 500 ಗ್ರಾಂ ರಂಜಕ ಒದಗಿಸುವಂತಹ ಜೀವಾಣು ಮತ್ತು 500 ಗ್ರಾಂ ಸುಡೋಮೊನಾಸ್ ಫ್ಲೋರೆಸೆನ್ಸ್ ಇದನ್ನು ಕೂಡ ಸೇರಿಸಿ ನಂತರ ಮಡಿಯನ್ನು ನೀರಿನಿಂದ ತೋರಿಸಬೇಕು. ಸಣ್ಣದಾಗಿ ಮೊಳಕೆ ಬಂದಂತಹ ಭತ್ತದ ಬೀಜವನ್ನು ಹಸಿ ಮಡಿಯ ಮೇಲೆ ಸಮನಾಗಿ ಚೆಲ್ಲಬೇಕು. ಚೆಲ್ಲಿದ ನಂತರ ಕಳಿತ ಕಾಂಪೋಸ್ಟ್ ಮಿಶ್ರಿತ ಮಣ್ಣನ್ನು ಹರಡಬೇಕು. ನಂತರ ಅದರ ಮೇಲೆ ಹುಲ್ಲನ್ನು ಹಾಕಿ ಮುಚ್ಚಬೇಕು. ಇದರಿಂದ ಮೊಳಕೆಯ ಪ್ರಮಾಣ ಹೆಚ್ಚುತ್ತದೆ. ಬಿತ್ತುವಾಗ ಅತಿ ದೂರದಲ್ಲಿ ಅಥವಾ ಅಂತರದಲ್ಲಿ ಬಿತ್ತನೆ ಮಾಡಬಾರದು. ಇದರಿಂದ ಸಸಿ ಕೀಳುವಾಗ ಮೊಟಕಾಗ್ತದೆ. ಹಾಗೆ ಬಿತ್ತನೆ ನಂತರ ಸಸಿಮಣಿ ಒಡಗದ ಹಾಗೆ ಮಳೆಯನ್ನು ನೋಡಿಕೊಂಡು ನೀರನ್ನು ಕೊಡಬೇಕಾಗ್ತದೆ. ಬಿತ್ತನೆಯಾದ 2-3 ದಿವಸಗಳ ನಂತರ ಹುಲ್ಲನ್ನು ತೆಗೆದು ಹಸಿಯಾಗುವಷ್ಟು ನೀರನ್ನು ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ಮುಖ್ಯ ಭೂಮಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಬೇಕು. ಕಡಿಮೆ ನೀರನ್ನು ಬಳಸುವುದರಿಂದ ಸಮನಾದಂತಹ ಮಟ್ಟದಲ್ಲಿ ನೀರು ನಿಲ್ಲಿಸಲು ಭೂಮಿಯನ್ನು ಚೆನ್ನಾಗಿ ಸಮತಟ್ಟು ಮಾಡಬೇಕು. ನಂತರ ನಾಟಿ ಮಾಡುವುದಕ್ಕೆ 3-4 ವಾರಗಳ ಮೊದಲೇ 4-5 ಟನ್ನಷ್ಟು ಕಳಿತ ಕಾಂಪೋಸ್ಟ್ ಅಥವಾ ಸಗಣಿ ಗೊಬ್ಬರವನ್ನು ಗದ್ದೆಗೆ ಹರಡಿ ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕು. ಒಂದು ವೇಳೆ ಪೂರ್ವ ಮುಂಗಾರಿನಲ್ಲಿ ಹಸಿರೆಲೆ ಗೊಬ್ಬರ ಬೆಳೆಗಳಾದ ಸೆಣಬು ಡಯಂಚ ಬಿತ್ತನೆ ಮಾಡುವುದಿದ್ದಲ್ಲಿ ಬಿತ್ತನೆಯ ಮುಂಚೆ 2-3 ಟನ್ನಷ್ಟು ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಮಣ್ಣಿಗೆ ಹಾಕಿ ಮಿಶ್ರಣ ಮಾಡಬೇಕು. ನಾಟಿಗೆ 8-10 ದಿವಸಗಳ ಮುಂಚೆ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಟ್ರ್ಯಾಕ್ಟರ್ ಅಥವಾ ಪೋರ್ಟಿಲರ್ ಸಹಾಯದಿಂದ ಅಥವಾ ಎತ್ತುಗಳ ಸಹಾಯದಿಂದ ಮಣ್ಣಿಗೆ ಸೇರಿಸಬೇಕು. ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ಹಾಕದಿದ್ದ ಸಂದರ್ಭದಲ್ಲಿ ಗ್ಲಿರಿಸಿಡಿಯಾ ಸೊಪ್ಪು, ಯುಪಟೋರಿಯಂ ಸೊಪ್ಪು ಅಥವಾ ಇತರೆ ಹಸಿರೆಲೆ ಸೊಪ್ಪುಗಳನ್ನು ಹಾಕಿ ನೀರನ್ನು ಬಿಟ್ಟು ಕಳಿಸಬೇಕು. ಪವರ್ ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ ಅಥವಾ ಎತ್ತುಗಳ ಸಹಾಯದಿಂದ ಕೆಸರು ಉಳುಮೆ ಮಾಡಿ ಹಲುಬೆಯನ್ನು ಹೊಡೆದು ನೀರಿಲ್ಲದೆ ಬರೀ ಹೆಪ್ಪು ಕಾಣುವಂತೆ ನಾಟಿ ಮಾಡುವ ಹಿಂದಿನ ದಿನವೇ ಮಾಡಿಬಿಡಬೇಕು. ಇದರಿಂದ ಮಾರ್ಕರ್ ಉರುಳಿಸಿದರೆ ಮಾರ್ಕರ್ ಸಾಲುಗಳು ಮತ್ತು ಚೌಕಗಳು ಚೆನ್ನಾಗಿ ಕಂಡು ಸಣ್ಣ ಸಸಿ ನಾಟಿ ಮಾಡುವುದಕ್ಕೆ ಅನುಕೂಲವಾಗ್ತದೆ. ನಾಟಿ ಮಾಡುವ ಹಿಂದಿನ ದಿನವೇ ಕೊನೆ ಕೆಸರು ಉಳುಮೆ ಮಾಡುವಾಗಲೇ ಸುಮಾರು 8 ಕಿಲೋದಷ್ಟು ಸತುವಿನ ಸಲ್ಫೇಟ್, 1-2 ಕಿಲೋದಷ್ಟು ಬೋರ್ಯಾಕ್ಸ್ ಮತ್ತು 25 ಕಿಲೋ ಯೂರಿಯಾ, 150 ಕಿಲೋ ಶಿಲಾರಂಜಕ ಅಥವಾ 25 ಕೆಜಿ DAP ಮತ್ತು 25 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಈ ಗೊಬ್ಬರಗಳನ್ನು ಸಮನ್ನಾಗಿ ಹರಡಬೇಕು. ನಾಟಿ ಮಾಡುವಾಗ ಮಾರ್ಕರ್ ಸಹಾಯದಿಂದ ನಾಟಿ ಮಾಡಬಹುದು ಅಥವಾ ದಾರ ಇಲ್ಲವೇ PVC ಪೈಪುಗಳ ಸಹಾಯದಿಂದ ನಾಟಿ ಮಾಡಬಹುದು ಅಥವಾ ನುರಿತ ಆಳುಗಳಿಂದ ಮಾರ್ಕರ್ ಸಹಾಯವಿಲ್ಲದೆ ನಾಟಿಯನ್ನು ಮಾಡಬಹುದು. ನಾಟಿ ಮಾಡಿದ 2-3 ದಿವಸಗಳಲ್ಲಿ 1 ಎಕರೆಗೆ ಸುಮಾರು 1 ಲೀಟರ್ನಷ್ಟು ಬ್ಯೂಟಕ್ಲೋರ್ ಉದಯಪೂರ್ವ ಕಳೆನಾಶಕವನ್ನು 20-30 ಕಿಲೋದಷ್ಟು ಮರಳಿನ ಜೊತೆಗೆ ಸೇರಿಸಿ ಇಡೀ ಎಕರೆಗೆ ಗದ್ದೆಗೆ ಎರಚಬಹುದು. ಕಳೆನಾಶಕ ಹಾಕಿದ ಮರುದಿವಸ ಸ್ವಲ್ಪ ನೀರನ್ನು ಹಾಯಿಸಬೇಕು. ಇದರಿಂದ ಕಳೆಗಳು ಚೆನ್ನಾಗಿ ಹತೋಟಿ ಆಗ್ತದೆ. ನಾಟಿ ಮಾಡಿದ 10ನೇ ದಿನ ಕೋನೋವೀಡರ್ ಉಪಕರಣದ ಸಹಾಯದಿಂದ ಸಾಲಿನ 2 ದಿಕ್ಕಿನಲ್ಲಿ ಗದ್ದೆಯನ್ನು ಹಿಂದೆ ಮುಂದೆ ಉಜ್ಜುವುದರಿಂದ ಸಣ್ಣ ಸಣ್ಣ ಕಳೆಗಳು ಮಣ್ಣಿನಲ್ಲಿ ಸೇರಿ ಗೊಬ್ಬರವಾಗುವುದರಲ್ಲಿ ಮಣ್ಣು ಸರಳವಾಗಿ ಉಸಿರಾಟಕ್ಕೆ ಅನುಕೂಲವಾಗಿ ಬೇರಿನ ಬೆಳವಣಿಗೆ ಅನುಕೂಲವಾಗ್ತದೆ. ಜೊತೆಗೆ ಹೆಚ್ಚಿನ ತೆಂಡೆ ಬರುವುದಕ್ಕೆ ಸಹಾಯವಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ TS ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनहित में जारी. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000-52,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000-45,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000-35,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500-11,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 18,000-20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 10,000-16,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,000-2,750 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,100-2,850 ರೂಪಾಯಿಗಳು, IR8 ಕ್ವಿಂಟಾಲಿಗೆ 2,550-2,850 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 1700 ರಿಂದ 1800 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 3900 ರಿಂದ 4000 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3700 ರಿಂದ 3800 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3900 ರಿಂದ 4000 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಾಲಿಗೆ 14500 ರಿಂದ 19000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 46000 ರಿಂದ 50000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8300 ರಿಂದ 10500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2000 ರಿಂದ 2400 ರೂಪಾಯಿಗಳು, ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 2000 ರಿಂದ 2400 ರೂಪಾಯಿಗಳು, ಗಾಳಿ ಬಾಳೆ ಕ್ವಿಂಟಾಲಿಗೆ 1600 ರಿಂದ 2000 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಾಲಿಗೆ 3000 ರಿಂದ 3600 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು LIC. ರೈತ ಬಾಂಧವರೇ, ಭಕ್ತಿಗೀತೆಗಳನ್ನು ಕೇಳೋಣ. ಎಸ್ ಜಾನಕಿ ಹಾಡಿರುವ ಪ್ರಸನ್ನ ಅವರ ರಚನೆ.